ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಗ ಸಂದೇಶ, ನಂತರ ತಜ್ಞವಾಣಿ. ವೈಜ್ಞಾನಿಕವಾಗಿ ಅರಿಶಿನ ಬೆಳೆಯುವ ಕ್ರಮ ಕುರಿತು ಡಾಕ್ಟರ್ ನಿಂಗದಳ್ಳಿ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ. ಕೊನೆಯಲ್ಲಿ ಸುಂಟಾಣ ಗ್ರಾಮದ ಶರಣಪ್ಪ ಜಮದಾರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನ ಕೇಳುವಿರಿ. ಈಗ ಕೆಲವು ಜಾಹೀರಾತುಗಳು. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲಿನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೌಂದರ್ಯ ಪ್ರಿಯರಿಗೆ ವರದಾನವಾಗಿದೆ ಡಾಕ್ಟರ್ ಆಮ್ಲೆ ಅವರ ಶಿಲ್ಪಕಾಯ ಹಾಸ್ಪಿಟಲ್. ಕಣ್ಣಿನ ರೆಪ್ಪೆಗಳು, ಹುಬ್ಬಳು, ಕೆನ್ನೆಗಳು ಮತ್ತು ಗಲ್ಲದ ಸೌಂದರ್ಯವನ್ನು ಹೆಚ್ಚಿಸಲು ಮೂಗಿನ ಕಾಸ್ಮೆಟಿಕ್ ಸರ್ಜರಿ ಜೊತೆಗೆ ವಿಶೇಷ ಚಿಕಿತ್ಸೆಗಳನ್ನು ಒಳಗೊಂಡಿರುತ್ತೆ. ತುಟಿಗಳ ದಪ್ಪವನ್ನು ಹೊರತುಪಡಿಸಿ ಹೆಚ್ಚು ಅಥವಾ ಕಡಿಮೆ ಮಾಡಲು, ಕೆನ್ನೆ ಡಿಂಪಲ್ ಮಾಡಲು ಬೇರೆ ಚಿಕಿತ್ಸೆ, ಮೇಲೆ ಭಾಗದ ದೇಹದ ವಿಶೇಷ ಚಿಕಿತ್ಸಾ ವಿಧಾನಗಳು, ತೆಳದೇಹದ ಆಕಾರವನ್ನು ಕಡಿಮೆ ಮಾಡಲು. ಅದು ಸೋಲಾಪುರದಲ್ಲಿ ಪ್ರಥಮ ಬಾರಿಗೆ. ಶಿಲ್ಪಕಾಯ ಹಾಸ್ಪಿಟಲ್, ಅವಂತಿನಗರ್, ಹಳೆ ಪೂಣಾನಾಕ ಹತ್ತಿರ, ಸೋಲಾಪುರ್. ಮೊಬೈಲ್ 9175194468. ರಕ್ತ ಸಂಬಂಧಿ ಕಾಯಿಲೆಗಳು ಮತ್ತು ರಕ್ತದ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಪುಣೆ ಮುಂಬೈಗೆ ಹೋಗಬೇಕಾಗಿಲ್ಲ. ಹ್ಯಾಮೆಟಾಲಜಿಸ್ಟ್ ಮತ್ತು ಕ್ಯಾನ್ಸರ್ ತಜ್ಞ ಡಾಕ್ಟರ್ ಸುನಿಲ್ ಹಿಲಾಲ್ಪುರೆ ಅವರು ಈಗ ಸೋಲಾಪುರದಲ್ಲಿ. ಎಲ್ಲಾ ವಿಧದ ರಕ್ತ ಪರೀಕ್ಷೆಗಳು ಮತ್ತು ಬೋನ್ ಮ್ಯಾರೋ ಟೆಸ್ಟ್ ಓಪಿಡಿದಲ್ಲಿ ಮಾತ್ರ ಲಭ್ಯವಿದೆ. ತ್ವರಿತ ಪರೀಕ್ಷೆ, ನಿಖರವಾದ ರೋಗ ನಿರ್ಣಯ ಮತ್ತು ತಕ್ಷಣದ ಚಿಕಿತ್ಸೆ. ಸುತ್ತಮುತ್ತಲ ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ಡಾಕ್ಟರ್ ಸುನಿಲ್ ಹಿಲಾಲ್ಪುರೆ ಇವರ ಹಿಮೆಟೋ ಆಂಕಲಾಜಿ ಕ್ಲಿನಿಕ್, ಬಿಗ್ ಬಜಾರ್ ಹತ್ತಿರ, ಸಾತ್ ರಸ್ತಾ, ಸೋಲಾಪುರ್. ಮೊಬೈಲ್ 9028334092. ಈಗ ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10-15%, ಎಲ್ಲೋ ಒಂದೆರಡು ಕಡೆ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಇರಬಹುದಾಗ್ಯದ. ಇಂಥ ಒಂದು ವಾತಾವರಣ ತಮ್ಮಲ್ಲಿ ನಿರ್ಮಾಣ ಆಯಿತು ಅಂತಂದ್ರೆ ತಾವು ಸೂಕ್ತವಾದಂತಹ ಸುರಕ್ಷಿತ ಕ್ರಮಗಳನ್ನು ತಗೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ತಜ್ಞವಾಣಿ ಇದೀಗ ಆರಂಭ. ತಜ್ಞವಾಣಿ ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಈಗ ನನ್ನ ಜೊತೆಗೆ ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ನಿಂಗಳ್ಳಿ ಮಲ್ಲಿಕಾರ್ಜುನ ಅವರ ಅವರನ್ನ ಮಾತಾಡಿಸಿ ಈ ಅರಿಶಿಣ ಬೆಳೆ ಬೇಸಾಯ ಕ್ರಮಗಳೇನು, ಅದರೊಳಗೂ ವೈಜ್ಞಾನಿಕವಾಗಿ ನಾವು ಏನೆಲ್ಲ ಮಾಡಿದ್ರೆ ಹೆಚ್ಚಿನ ಇಳುವರಿ ತೋಳಿಗೆ ಬರ್ತದ ಅನ್ನೋದನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡಂತ ನಮಸ್ಕಾರ ಮಲ್ಲಿಕಾರ್ಜುನ. ನಮಸ್ಕಾರ ಸರ್. ಸರ್, ಈಗ ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ರೈತರು ಅರಿಶಿಣವನ್ನು ಬೆಳೆಯಲಿತ್ತಾರೆ. ಅದರೊಳಗೂ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ಚಿಂಚೋಳಿ ತಾಲೂಕಿನಲ್ಲಿ ಸಾಕಷ್ಟು ಜನ ರೈತರು ಅರಿಶಿಣ ಬೆಳೆಯಲಿತ್ತಾರೆ, ಮತ್ತೆ ಬೀದರ್ ಜಿಲ್ಲೆಯೊಳಗೂ ಬೆಳೀತಾ ಇದಾರೆ. ಹೌದು ಸರ್. ಆದ್ರೆ ನಾವು ಸಾಮಾನ್ಯವಾಗಿ ನೋಡಿದ್ರೆ ಒಂದು ಲೆಕ್ಕ ಹಾಕಿದ್ರೆ ಅರಿಶಿಣದೊಳಗೆ ಎಷ್ಟು ಇಳುವರಿ ಬರಬೇಕು ಅಷ್ಟು ಇಳುವರಿ ಬರ್ತಾ ಇಲ್ಲ, ಒಂದು ಇಳುವರಿ ಮಟ್ಟ ಬಹಳಷ್ಟು ಕಡಿಮೆ ಅದ ಅಂತ ಹೇಳ್ಬೋದು. ನೀವೊಂದು ವಿಚಾರ ಮಾಡಿದಾಗ ಈ ಇಳುವರಿ ಯಾಕೆ ಕಡಿಮೆ ಅದ ಅಂತ ಹೇಳ್ತಾರೆ? ಮುಖ್ಯವಾಗಿ ಒಂದು ಯಾವುದೇ ಬೆಳೆಯ ಸಮರ್ಥ ಇಳುವರಿ ಬರಬೇಕಿತ್ತಂದ್ರೆ ನಾವು ಬಳಸುವಂತ ಬೀಜ, ಅದು ಇಲ್ಲಿ ಅರಿಶಿಣದಲ್ಲಿ ಬೀಜನೆಲ್ಲ ನಾವು ಕೊಂಬುಗಳಂತೀವಿ, ಆ ಸುಧಾರಿತ ತಳಿಯ ಕೊಂಬುಗಳನ್ನು ಬಳಸಿದರೆ ಮತ್ತು ಆ ತಳಿಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದರ ಅವಶ್ಯಕತೆಗೆ ಅನುಗುಣವಾಗಿ ಪೋಷಕಾಂಶಗಳ ನಿರ್ವಹಣೆ ಮತ್ತು ಇತರೆ ಬೆಳೆ ಬೇಸಾಯದ ನಿರ್ವಹಣೆಗಳನ್ನು ಮಾಡಿದ್ರೆ ನಾವು ಆ ತಳಿಯ ಸಮರ್ಥ ಇಳುವರಿಯನ್ನು ಪಡಿಬಹುದು ಸರ್. ಅಂದ್ರೆ ತಾವು ಹೇಳೋದು ಮುಖ್ಯವಾಗಿ ಅಂತಂದ್ರೆ ತಳಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ನಮ್ಮ ರೈತರು ತಳಿಯ ಸರಿಯಾಗಿ ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಸ್ಥಳೀಯ ತಳಿಗಳು ಅಂದ್ರೆ ಪಾಪ್ಯುಲರ್ ಇದಾವೆ ಅವು ಕೂಡ ತಳಿಗಳು, ಬಹಳಷ್ಟು ಪ್ರಸಿದ್ಧಿರುವಂತಹ ಸ್ಥಳೀಯ ತಳಿಗಳನ್ನೇ ಜಾಸ್ತಿ ಬಳಸ್ತಾರೆ. ಸುಧಾರಿತ ತಳಿಗಳನ್ನು ಬಳಸಿದ್ರೆ ಇನ್ನೂ ಹೆಚ್ಚಿನ ಇಳುವರಿ ಪ್ರಮಾಣ ಬರುತ್ತೆ ಸರ್. ಹಂಗ ಸರ್, ಮೊದಲನೇ ಪ್ರಶ್ನೆ ನಂದು ಏನು ಅಂತಂದ್ರೆ ಈ ಬೆಳೆಗೆ ಸೂಕ್ತವಾದ ಹಂಗಾಮು ಯಾವುದು, ಯಾವ ಟೈಮ್ನ ನಾವು ನಾಟಿ ಮಾಡ್ಬೇಕಂದ್ರೆ? ಸರ್, ಈ ಬೀದರ್ ಮತ್ತು ನಮ್ಮ ಗುಲ್ಬರ್ಗಾ ಭಾಗದಲ್ಲಿ ನಾವು ಈ ಮೇ 15 ಒಳಗಾಗಿ ನಾಟಕಿ ಮಾಡೋದು ಉತ್ತಮ ಅಂತೀವಿ. ಅಂದ್ರೆ ವಾರ್ಷಿಕ ಬೆಳೆ? ವಾರ್ಷಿಕ ಬೆಳೆ. ವಾರ್ಷಿಕ ಬೆಳೆ ಅಂದ್ರೆ 8 ತಿಂಗಳಿಂದ, ಕೆಲವು ತಳಿಗಳು 9.5 ತಿಂಗಳ ತನಕ ಇರ್ತಾವ, ಕೆಲವೊಂದು ತಳಿಗಳು 7.5 ರಿಂದ 8 ತಿಂಗಳವರೆಗೆ ಕೂಡ ಅದು ಮಾಗಿ ಕಟಾವಿಗೆ ಬರುವಂತ ತಳಿಗಳು ಇದಾವೆ ಸರ್. ಹೌದಲ್ರಿ? ಅಂತಂದ್ರೆ ಮೇ 15 ನಾಟಿ ಮಾಡಿ ಮುಗಿಸೋದು, ಅದರಿಂದ ಇಳುವರಿ ಸರಿಯಾಗಿ ಪಡಿಬಹುದು ಸರ್. ಪ್ರಾರಂಭ ಯಾವ ಮಾಡಬೇಕು, ಎಷ್ಟು ದಿವಸ ಒಳಗಡೆ ನಾಟಿ ಮಾಡ್ಬೇಕಂದ್ರೆ? ಈಗ ನಮ್ಮಲ್ಲಿ ಮಳೆಗಳ ಮೇಲೆ ಆಧಾರಿತವಾಗಿರುತ್ತೆ, ಯಾಕಂದ್ರೆ ಭೂಮಿ ತಯಾರಿ ಮಾಡಬೇಕಿತ್ತು ಅಂತಂದ್ರೆ ಮಾಗಿಯಲ್ಲಿ ಏನ್ ಮಳೆಗಳು ಬರ್ತಾವ ಆ ಮಳೆಗಳನ್ನು ನೋಡಿಕೊಂಡು ಭೂಮಿ ಹದ, ಯಾಕಂದ್ರೆ ಇದು ಭೂಮಿ ಒಳಗಡೆ ಇದ್ರದ್ದು ನಮ್ಗೆ ಬೇಕಾಗಿರುವಂತ ಎಕನಾಮಿಕಲ್ ಪಾರ್ಟ್ ಇರೋದ್ರಿಂದ ಭೂಮಿ ಹದ ಮಾಡಿಕೊಂಡು ಬೆಳೆಯೋದು ಬಹಳ ಉತ್ತಮ ಆಗಿರುತ್ತೆ ಸರ್. ಅದ್ರ ಸಲುವಾಗಿ ನಮ್ದು ಮೊದಲ ಮಳೆಗಳು ಅಥವಾ ಈ ಬೇಸಿಗೆಯಲ್ಲಿ ಬರುವಂತ ಮಳೆಗಳು, ಔಕಳಿ ಮಳೆ ಏನ್ ಬರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಹಂಗಾಗಿ ಮೇ 15-20 ತನ ನಾಟಕಿ ಮಾಡಿದ್ರೆ ಸೂಕ್ತ. ಅದ್ರ ಪ್ರಾರಂಭ ಎಲ್ಲಿಂದ ಮಾಡ್ಬೇಕಂದ್ರೆ ಸರ್? ಮೇ 1 ಮಾಡ್ಬೇಕು, 8ನೇ ತಾರೀಕಿನ ನಂತರ. ಮೇ 8 ಸ್ಟಾರ್ಟ್, ಆಮೇಲೆ ಮೇ 15-20 ಒಳಗಡೆ ಇದನ್ನ ನಾಟಿ ಮಾಡಿದ್ರೆ ಸರಿಯಾಗಿರ್ತದೆ. ಅನಿವಾರ್ಯ ಕಾರಣಗಳಲ್ಲಿ ಮುಂದೂಡಿದ್ರು ಕೂಡ ಏನು ಅಂತ ಸಮಸ್ಯೆ ಆಗಲ್ಲ, ಬಟ್ ಇಳುವರಿಯಲ್ಲಿ ಸ್ವಲ್ಪ ಇಳಿಮುಖ ಆಗಂತ. ಆದಷ್ಟು ತಾವು ಹೇಳ್ತಾರೆ ಮೇ 15 ಒಳಗಡೆ ನಾಟಿ ಮುಗಿಸೋದು ಒಳ್ಳೆ ಸೂಕ್ತ. ಸರ್, ಇದನ್ನ ಸಾಮಾನ್ಯವಾಗಿ ಏನು ನೀರಾವರಿಯಲ್ಲಿ ಬೆಳೀತಾರೆ ಅಥವಾ ಒಣ ಬೇಸಾಯದಲ್ಲೂ ಬೆಳಿಲಿಕ್ಕೆ ಸಾಧ್ಯ ಅಂತಾರೆ? ನಮ್ಗೆ ಮಳೆ ಸರಿಯಾಗಿ ಬರ್ತಿತ್ತು ಮೊದಲು ಎಲ್ಲ, ಅವಾಗ ನಾವು ಇದನ್ನು ಮಳೆ ಆಶ್ರಯದಲ್ಲಿ ಬೆಳಿಬಹುದಿತ್ತು. ಆದ್ರೆ ಈಗ ಸಂಪೂರ್ಣ ನೀರಾವರಿ ಬೆಳೆ ಆಗಿದೆ, ಅಂದ್ರೆ ಯಾರಿಗೆ ನೀರಿನ ಅನುಕೂಲತೆ ಇದೆ ಅವರು ಅರಿಶಿಣವನ್ನು ಬೆಳಿಬಹುದು ಅಂತ ತಾವು ಹೇಳ್ತಾರೆ. ಅಂತಂದ್ರೆ ಸರ್, ಈಗ ಸೂಕ್ತವಾಗಿರುವಂತ ಮಣ್ಣು ಯಾವುದು? ಇದು ನಾ ಆಗ್ಲೇ ಹೇಳದಂಗೆ, ಇದು ನಮಗೆ ಬೇಕಾಗಿರೋಂತ ಭಾಗ, ಸಸ್ಯದ ಭಾಗ ಅಂದ್ರೆ ಕೊಂಬುಗಳು ಗಡ್ಡೆಗಳಿರ್ತಾವ, ಅವು ಭೂಮಿ ಒಳಗಡೆ ಬೆಳೆಯೋದ್ರಿಂದ ಮಣ್ಣಿನಲ್ಲಿ ನೀರು ಹರಿದು ಹೋಗುವಂತ ಗುಣ ಇರಬೇಕು. ಅಂದ್ರೆ ಜಿಗಿಟ್ಟಿರಬಾರ್ದು, ನೀರ್ ಹಿಡ್ಕೊಂಡಿರ್ಬಾರ್ದು. ಉಸುಕು ಮಿಶ್ರಿತ ಮಣ್ಣು ಏನಂತೀವಲ್ಲ ಆ ಮಣ್ಣು, ಕೆಂಪು ಗೋಡು ಮಣ್ಣು, ಉಸುಕು ಮಿಶ್ರಿತ ಮಣ್ಣು, ಅಂತ ಮಣ್ಣಿನಲ್ಲಿ ಇದು ಬಹಳ ಸರಿಯಾಗಿ ಬೆಳಿಬಹುದು. ಇನ್ನು ಸ್ವಲ್ಪ ಸಾವಯವ ಅಂಶ ಭೂಮಿಯಲ್ಲಿ ಜಾಸ್ತಿ ಇರಬೇಕು. ಅದ್ರ ಜೊತೆಗೆ ಈಗ ನಾವು ಏನು ರಸಸಾರ ಅಂತೀವಿ, PH ಅಂತೀವಿ, ಅದು 4.5-7 ತನ ಇದ್ರೂ ಕೂಡ ನಡೀತದೆ. ಸ್ವಲ್ಪ ಆಮ್ಲೀಯ ಮಣ್ಣು ಈ ಬೆಳೆಗೆ ಬಹಳ ಸೂಕ್ತವಾಗಿರುವಂತ ಮಣ್ಣು. ಅಂದ್ರೆ ನಮ್ಮ ರೈತರು ತಮ್ಮ ಮಣ್ಣನ್ನ ಪರೀಕ್ಷೆ ಮಾಡಿಕೊಂಡು ಅದನ್ನ PH ಅನ್ನ ನೋಡಿಕೊಂಡು ಏನ್ ಆಮ್ಲಿ ಅದನ್ನೋ ಇಲ್ಲೋ ಅಂತ ನೋಡ್ಕೊಂಡು ಈ ಅರಿಶಿನ ಬೆಳೆಗೆ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ತಾವು ಹೇಳ್ತಾ ಇದ್ರೆ, ಇನ್ನೊಂದು ಬಹಳ ಮುಖ್ಯವಾಗಿರುವಂತದ್ದು ನೀವೇನ್ ಹೇಳಿದ್ರಿ ಅಂತಂದ್ರೆ ನಮಗೇನ್ ಬೇಕು ಕಮರ್ಷಿಯಲ್ ಆಗಿರುವಂತದ್ದು ಕೊಂಬು ಮಣ್ಣಿನೊಳಗಿರುತ್ತೆ ಅಂತಂದ್ರೆ ಭೂಮಿ ತಯಾರಿಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದ್ರೆ ಶೇಂಗಾ ಇದ್ದಂಗೆ, ಶೇಂಗಾನ ಭೂಮಿಯೊಳಗೆ ಬೆಳಿತಾವ. ಅದಕ್ಕೆ ಈ ಅರಿಶಿಣವನ್ನ ಬೆಳಿಬೇಕು ಅಂತಂದ್ರೆ ಎಷ್ಟು ಸಲ ನೇಗಿಲು ಹೊಡಿಬೇಕು, ಹೆಂಗ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ. ಸರ್, ಈಗ ನೀವು ಮೊದಲು ಕೇಳಿದ ಪ್ರಶ್ನೆ ಅಂದ್ರೆ ಹೆಚ್ಚು ಇಳುವರಿ ಪಡಿಬೇಕಿತ್ತು ಅಂತಂದ್ರೆ ಇದು ಬಹಳ ಭೂಮಿಯಿಂದ ಪೋಷಕಾಂಶಗಳು ಹೀರ್ಕೊಳ್ಳೋದ್ರಿಂದ ಹಿಂದಿನ 1-3 ತಿಂಗಳು 4 ತಿಂಗಳು ಭೂಮಿಗೆ ಸರಿಯಾಗಿ ರೆಸ್ಟ್ ಇರಬೇಕು. ಅಂದ್ರೆ ಯಾವ್ದು ಬೆಳೆದಿರಬಾರ್ದು, ಬಿಸಿಲು ತಿಂದಿದ್ದಿರ್ಬೇಕು. ಆಮೇಲೆ ಯಾವ ಬೆಳೆ ಬೆಳೆದಿರ್ತು ಅದರ ಅಂದ್ರೆ ಬೇರುಗಳಲ್ಲಿ ಉಳಿದಿದ್ದು ಅಂದ್ರೆ ಅದನ್ನ ನೇಗಿಲು ಹೊಡೆದು ತೆಗಿಲಿಕ್ಕೆ 3-4 ನೇಗಿಲುಗಳನ್ನ ಸರಿಯಾಗಿ ಹೊಡಿಬೇಕು. ಮಳೆಗೆ ಹೆಂಟಿಗಳು ಹೊಡಿತದೆ, ಆ ರೀತಿ 1-2 ಸಾರಿ ಗಳೆ ಹೊಡೆದು ಮಣ್ಣನ್ನ ಹದ ಮಾಡಿಕೊಂಡು ಏರು ಮಡಿ ಮಾಡುವಂತ ವ್ಯವಸ್ಥೆಗೆ ಇರುವಂತ ಪುಡಿ ಪುಡಿ ಆಗಿರುವಂತ ಮಣ್ಣನ್ನ ಆ ರೀತಿ ಅದು ಟಿಲ್ತ್ ಫೈನ್ ಟಿಲ್ತ್ ಏನಂತೀವಿ ಆ ರೀತಿ ಮಣ್ಣಿನ ತಯಾರಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಸಂಗಂದ್ರೆ ಈಗ ತಾವ್ ಹೇಳಿದ್ರೆ ರೈತರು ಸ್ಥಳೀಯವಾಗಿ ಸಿಗುವಂತಹ ತಳಿಗಳನ್ನ ಹೆಚ್ಚಿಗೆ ಬೆಳೀತಾ ಇದ್ರೆ ಇನ್ನು ಸುಧಾರಿತ ತಳಿಗಳು ಅದಾವ ಅಂತ ಹೇಳಿ ಅಂತಂದ್ರೆ ಯಾವ್ಯಾವ ಸುಧಾರಿತ ತಳಿಗಳು ಅದಾವಂತ್ರಿ? ಈಗ ನಮ್ಮ ಬೀದರಲ್ಲಿ ಒಬ್ರು ರೈತರು ಬೆಳೀತಾ ಇರೋದು ಅಂದ್ರೆ ಸರ್ ISR ಅಂತ ಇದೆ ಒಂದು ಕ್ಯಾಲಿಕಟ್ ಅಲ್ಲಿ, ಕ್ಯಾಲಿಕಟ್ ಅಲ್ಲಿ ಇದು ಸಾಂಬಾರು ಬೆಳೆ ಸಂಶೋಧನಾ ಕೇಂದ್ರ ಇದೆ. ಅವರು ISR ಅನ್ನ ಒಂದು ಹೆಸರಿನಿಂದನೇ ತಳಿಗಳನ್ನ ಪ್ರತಿಭಾ ಅಂತ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ ಸರ್. ಪ್ರತಿಭಾ ಇದು ಈಗ ನಮ್ಮ ಬೀದರ್ ಗುಲ್ಬರ್ಗ ಭಾಗದಲ್ಲಿ ರೈತರು ಇದನ್ನ ಬಳಸಿ ಅಂದ್ರೆ ತೋಟಗಾರಿಕೆ ಇಲಾಖೆಯವರ ಸಹಾಯದಿಂದ ಇದನ್ನ ನೋಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇದನ್ನ ಒಂದ್ಸರಿ ಟ್ರಯಲ್ ಬೇಸಿಸ್ ತಗೊಂಡಿದ್ದಾರೆ. ಅದು ಉತ್ತಮವಾಗಿ ಇಳುವರಿ ಮತ್ತು ಅಲ್ಪಾವಧಿಯ ಬೆಳೆ ಕೂಡ ಆಗಿದೆ. 8 ತಿಂಗಳ ಒಳಗಾಗಿ ಬರುತ್ತೆ ಸರ್, 7.5-8 ತಿಂಗಳ ಒಳಗಾಗಿ, ಮತ್ತು ಅದರದ್ದು ಬೆಳವಣಿಗೆ ಕೂಡ ಬಹಳ ಸರಿಯಾಗಿರುವಂತದ್ದು. ಮತ್ತೆ ಇಳುವರಿ ಎಷ್ಟು ಬರ್ತದೆ ಸರ್? ಇಳುವರಿ ಈಗೇನು ಸ್ಥಳೀಯವಾಗಿ ಇವರು ನಮ್ಮ ಜಾಸ್ತಿ ಜನ ಸೇಲಂ ಅಂತ ಬೆಳೀತಾರೆ ಅಥವಾ ಬೀದರ್ ಅಥವಾ ಚಿಂಚೋಳಿ ಲೋಕಲ್ ಅಂತ ಏನ್ ಬೆಳಿತೀವಲ್ಲ ಅದಕ್ಕಿಂತ ಹೆಚ್ಚು ಅಂದ್ರೆ ಇವರು 15-16 ಟನ್ ಒಂದು ಎಕರೆಗೆ ಕೂಡ ಇದನ್ನ ತೆಗೆದಿರುವಂತದ್ದು ದಾಖಲೆ ಇದೆ. 15-16 ಟನ್ ಎಕರೆಗೆ ಹಸಿ ಅರಿಶಿನ ಅರಿಶಿನ ಅಂದ್ರೆ ಇದು ಒಂದೇ ತಳಿ ಸರ್? ಅದೇ ಸರ್, ಇವೇನದವಲ್ಲ ಪ್ರತಿಭಾ ಅಂತ ಹೇಳಿದ್ರೆ ಪ್ರತಿಭಾ, ಆಮೇಲೆ ಪ್ರಭಾ ಅಂತ ಒಂದಿದೆ ಇದು, ಇದ್ರ ಜೊತೆಗೆ ಸುವರ್ಣ, ಸುಗುಣ, ಸುದರ್ಶನ್ ಅಂತ ಬೇರೆ ಬೇರೆ ತಳಿಗಳದ. ಆದ್ರೆ ಈ ಸದ್ಯ ಇದು ಪ್ರಚಲಿತವಾಗಿರುವಂತಹ ತಳಿ ಅಂದ್ರೆ ISR ಪ್ರತಿಭಾ ಮತ್ತು ಪ್ರಭಾ ತಳಿಗಳು ಅವೆರಡಿದಾವೆ ಅಂತಂದ್ರೆ ಸರ್ ಈಗ ನಮ್ಮ ರೈತರಿಗೆ ಈ ತಳಿಯ ಕೊಂಬು ಬೇಕು ಅಂತಂದ್ರೆ ಏನು ವ್ಯವಸ್ಥೆ ಅದ, ಎಲ್ಲಿ ಇವ್ರು ತಗೊಳ್ಬೇಕು? ಈಗ ಬೆಳೆದಿರುವಂತ ರೈತರ ಕಡೆನೂ ಹೋಗ್ಬಹುದು, ಇಲ್ಲಾಂದ್ರೆ ಅಲ್ಲಿ ಸಾಂಬಾರು ಬೆಳೆ ಪದಾರ್ಥದ ಸಂಶೋಧನಾ ಕೇಂದ್ರಕ್ಕೆ, ಇಲ್ಲಾಂದ್ರೆ ತೋಟಗಾರಿಕೆ ಇಲಾಖೆಯವರಿಗೆ ಸಂಪರ್ಕ ಮಾಡಿದ್ರೆ ಅವರು ಅದು ಎಲ್ಲಿ ಬೆಳೆದಿರ್ತಾರೆ ಜುನೈನ್ ಅಂದ್ರೆ ತಳಿ ಗುಣಮಟ್ಟ ಮೇಂಟೈನ್ ಮಾಡಿ ಬೆಳೆದಿರುವಂತ ರೈತರಿಗೆ ಅವರು ಅಡ್ರೆಸ್ ಅನ್ನ ಕೊಡ್ತಾರೆ ಸರ್. ಅಂದ್ರೆ ತಾವು ಹೇಳೋದು ಮಲ್ಲಿಕಾರ್ಜುನ್ ಬಹಳ ಮುಖ್ಯವಾಗಿರುವಂತಂದ್ರೆ ನಾವು ಕೊಂಬೆಯನ್ನು ಆಯ್ಕೆ ಮಾಡ್ಕೊಳ್ತೀವಿ, ಅದು ರೋಗರಹಿತವಾಗಿರ್ಬೇಕು, ಆರೋಗ್ಯಯುತವಾಗಿರುವಂತಹ ಜಮೀನಿನಿಂದ ಬೆಳೆದಿರುವಂತಹ ಅರಿಶಿಣ ಕೊಂಬನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ತಾವು ಹೇಳ್ತಾ ಇದ್ದಾರೆ. ಈಗ ಶಿಫಾರಸು ಮಾಡಿರುವಂತ ಒಂದು ಅಂತರ ಎಷ್ಟು ಸಾಲಿನ ಸಾಲಿಗೆ ನೀವು ಏರು ಮಡಿ ಹೇಳಿದ್ರಿ, ಮಡಿಯಿಂದ ಮಡಿ ಹೆಂಗೆ ಮತ್ತೆ ನಡುವೆಯನ್ನು ಒಂದು ಹರು ಬರ್ತದೆ ಅದು ಎಷ್ಟಿರ್ಬೇಕು, ಆಮೇಲೆ ಸಾಲಿನೊಳಗೆ ಕೊಂಬಿಂದ ಕೊಂಬಿಗೆ ಎಷ್ಟು ಅಂತರ ಇರ್ಬೇಕು? ಸರ್ ಈಗ ನಾವು ಏರು ಮಡಿ ಮಾಡೋದಾದ್ರೆ ಮೊದಲು 1 ಮಡಿ ಅಳತೆಯನ್ನ ಹೇಳ್ತೇನೆ. ಅಂದ್ರೆ 1 ಮಡಿಯ ಮೇಲ್ಮುಖ ಎಷ್ಟಿರಬೇಕು? 1 ಮೀಟರ್ ಇರಬೇಕು ಸರ್. ಅದು ಒಂದು 20-25 ಸೆಂಟಿಮೀಟರ್ 25 ಸೆಂಟಿಮೀಟರ್ ಎತ್ತರ ಇರಬೇಕು ಮಡಿ ಎತ್ತರ. ಸೊ 1 ಮಡಿಗೂ ಮತ್ತು 1 ಮಡಿಗೂ ಅಂತರ 50 ಸೆಂಟಿಮೀಟರ್ ಇರಬೇಕು. ಹಿಂಗೆ ಈ 1 ಮೀಟರ್ ಮೇಲ್ಮುಖದ ಮಡಿಯಲ್ಲಿ 1 ಸಾಲನ್ನ ನಾವು ನಾಟಿ ಮಾಡಬೇಕು. ಆ 1 ಸಾಲು ಮಧ್ಯದಲ್ಲಿ ಇರ್ತದೆ. ಆ ಮಧ್ಯದಲ್ಲಿ 50 ಸೆಂಟಿಮೀಟರ್ಗೆ 1-1 ಅಂತರದಲ್ಲಿ ನಾವು ಕೊಂಬುಗಳನ್ನ ಊರಬಹುದು. ಎಷ್ಟು ಒಳಗೆ ಊರ್ಬೇಕಂತ, ಎಷ್ಟು ಮಣ್ಣಿನೊಳಗೆ ಹೋಗ್ಬೇಕದು? ಅದು ಕೊಂಬನ್ ಅಳತೆ ಮೇಲೆ ಯೂಶಲಿ ಯಾವುದೇ ಒಂದು ಬಿತ್ತನೆ ಬೀಜ ಮಾಡಬೇಕಿದ್ರೆ ಅದ್ರ ಸೈಜ್ ಮೇಲೆ ಅಂತ ಹೇಳ್ತೀವಿ ನಾವು. 3 ಬಟ್ಟು ಈಗ ರೈತರ ವಿಚಾರದಾಗ ಹೇಳಬೇಕಾದ್ರೆ 3 ಬಟ್ಟು ಒಳಗಡೆ ಒಳಗಡೆ ಇದ್ರೆ ಅದು ಸಾಕು ಸರ್ ಅಷ್ಟು. ಸರ್ ಇನ್ನೊಂದು ಬಹಳ ಮುಖ್ಯವಾಗಿರೋದಂತಂದ್ರೆ ಈಗೇನು ಇವ್ರು ಬೀಜ ತರ್ತಾರೆ ರೈತರಿಂದ, ಅವು ದೊಡ್ಡ ಇರ್ತವೆ. ಹೌದು ಸರ್. ಅವನ್ನ ಕಟ್ ಮಾಡಬೇಕು ಹೆಂಗ, ಸೈಜ್ ಬೇಕಂದ್ರೆ ಯಾವ ಸೈಜ್ ಇರಬೇಕು ಹೆಂಗ, ಅದು ಈಕ್ವಲ್ ಆಗಿರ್ಬೇಕಲ್ಲ? ಹೌದು ಸರ್. ಈಗ ನಾವು ಶಿಫಾರಸು ಮಾಡಿದ್ದು 8 ಕ್ವಿಂಟಲ್ ಏನು ಬೀಜ ಕೊಂಬುಗಳನ್ನ 1 ಎಕರೆಗೆ ಅಂತ ಹೇಳ್ತೀವಿ, ಆದ್ರೆ ರೈತರು 10 ಕ್ವಿಂಟಲ್ ತನ ಬಳಸ್ತಾರೆ. ಯಾಕಂದ್ರೆ ಅವರು ಆಯ್ದುಕೊಳ್ಳುವ ಕೊಂಬುಗಳು ದೊಡ್ಡ ಇರ್ತಾವ. ರೈತರ ತಲೆಯೊಳಗೆ ಹೆಂಗದ ಅಂತಂದ್ರೆ ಹೆಚ್ಚು ದೊಡ್ಡ ಅಗಲವಾಗಿರುವಂತದ್ದು ದಪ್ಪ ಇರುವಂತದ್ದು ಹಚ್ಚಿದ್ರೆ ಇಳುವರಿ ಜಾಸ್ತಿ ಬರ್ತದ ಅಂತ ಅನ್ನೋದು ಅವರ ಒಂದು ಕಲ್ಪನೆ. ಏನಂತಂದ್ರೆ ಅಷ್ಟು ಕೊಡುವಂತ ಅವಶ್ಯಕತೆ ಇಲ್ಲ ಸರ್. ಯಾವಾಗ ಬೆಳೆ ಅದು ಅಂದ್ರೆ ಅರಿಶಿಣದ ಕೊಂಬುಗಳನ್ನ ಅದರಿಂದ ಸಸಿ ಹೊರಗೆ ಬಂದು ಸ್ಪ್ರೌಟ್ ಏನಂತೀವಿ ಚಿಗುರು ಹೊರಗೆ ಬಂದು ಮರಿಗೆ ಬರ್ತಲ್ಲ, ಆ ಮರಿ ಬರುವವರಿಗೆ ಆಹಾರ ಕೊಡುವಷ್ಟು ಸಾಮರ್ಥ್ಯ ಕೊಂಬಿನಲ್ಲಿ ಇದ್ರೆ ಸಾಕು, ವೇಸ್ಟ್ ಆಗ್ಬಿಡ್ತದೆ. ಹೆಚ್ಚಿಗಿದ್ರೆ ವೇಸ್ಟ್ ಆಗ್ಬಿಡ್ತದೆ. ಸೊ ಅದಕ್ಕೆ ನಾವು ಒಂದು ಈಗ ರೈತರು ಗಡ್ಡೆಗಳನ್ನು ನಾಟಿ ಮಾಡೋದಾದ್ರೆ ಒಂದು 30-40 ಗ್ರಾಮದಷ್ಟಿದ್ರೆ ಸಾಕು ಸರ್. ಆ ಸೈಜ್ ಇದ್ರೆ ಅದರಲ್ಲಿ ಕೊಂಬುಗಳಲ್ಲಿ ಬೇರೆ ಬೇರೆ ಅಂದ್ರೆ ನಾವು ತಾಯಿ ಕೊಂಬು ಅಂತೀವಿ, ಪ್ರಾಥಮಿಕ ಕೊಂಬು ಅಂತೀವಿ, ಮತ್ತು ಇನ್ನೊಂದು ದ್ವಿತೀಯ ಕೊಂಬು ಅಂತೀವಿ. ಸೊ ನಾವು ಪ್ರಾಥಮಿಕ ಕೊಂಬುಗಳನ್ನು ಮತ್ತು ತಾಯಿ ಕೊಂಬುಗಳನ್ನು 30-40-50 ಗ್ರಾಮದಷ್ಟು ಅದ್ರ ಮೇಲೆ ಏನಂತ ಒಂದು ಪ್ರತಿಯೊಂದು ಪೀಸ್ನಲ್ಲಿ ಕಣ್ಣುಗಳಂತೀವಿ ನಾವು, ಆ ಕಣ್ಣಿನ ಮುಖಾಂತರ ಸ್ಪ್ರೌಟ್ ಬರ್ತವೆ. ಒಂದು ಇಲ್ಲ ಎರಡು ಕಣ್ಣುಗಳಿದ್ರೆ ಸಾಕು, ಅಂದ್ರೆ ಕಣ್ಣುಗಳನ್ನ ನೋಡ್ಕೊಂಡು ನಾಟಿ ಮಾಡ್ ಅಳತಿ ಮಾಡ. ಈ ಒಂದು ಗಡ್ಡಿ ಮೇಲೆ ಕಣ್ಣೇ ಇದ್ದಿಲ್ಲ ನಾಟಿ ಮಾಡಿದ್ರೆ ಉಪಯೋಗ ಆಗಂಗಿಲ್ಲ ಸರ್, ಅದು ಅಲ್ಲೇ ಕೊಳತು ಬಿಡ್ತದೆ. ಅಂದ್ರೆ ಇಂಥದನ್ನ ನೋಡ್ಕೊಳ್ಬೇಕು, ಆ ರೀತಿ ಕಣ್ಣಿರ್ಲಾರ್ದ ಗಡ್ಡಿ ಇತ್ತ ಬಾಜು ತೆಗೆದು ಅದು ಹಚ್ಚಲಿಕ್ಕೆ ಯೂಸ್ ಮಾಡ್ಕೋಬಾರ್ದು. ಇಲ್ಲ ಸರ್. ಆಮೇಲೆ ಈ ನಾಟಿ ಮಾಡೋದಕ್ಕಿಂತ ಮೊದಲು ರೈತರಿಂದ ಈ ಕೊಂಬುಗಳನ್ನು ತಂದ ಮೇಲೆ ಅದು ಸ್ವಚ್ಛ ಮಾಡೋದಾಗ್ಲಿ, ಆಮೇಲೆ ಬೀಜೋಪಚಾರ ಮಾಡೋದಾಗ್ಲಿ, ಇದು ಯಾವ ರೀತಿ ಮಾಡಬೇಕು? ಹಾ ಸರ್, ಇದು ಬಹಳ ಪ್ರಮುಖವಾದಂತಹ ಹಂತ. ನಾವು ಬೀಜಗಳ ಆಯ್ಕೆ ಮಾಡ್ಕೋಬೇಕಿದ್ದಾಗ ನಾವು ಯಾವ ರೈತರ ಹೊಲದಿಂದ ಬೀಜಗಳನ್ನ ತರ್ತಿದೀವಿ ಅವರಲ್ಲಿ ಅದು ರೋಗ ಇತ್ತ, ಗಡ್ಡೆ ಕೊಳೆ ರೋಗ ಇತ್ತ ಅನ್ನೋದನ್ನ ನೋಡ್ಕೋಬೇಕು. ತಂದ್ಮೇಲೆ ರೋಗರಹಿತವಾಗಿರುವಂತಹ ಗಡ್ಡೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅದರೊಳಗೆ ಏನಾದ್ರೂ ರೋಗ ಇದ್ದು ಅಂದ್ರೆ ಬೇರೆ ಮಾಡ್ಬಿಡ್ಬೇಕು ಸರ್. ಮೊದಲನೇ ಹಂತದ್ದು, ಮೊದಲ ರೋಗ ಇರೋದನ್ನೆಲ್ಲ ಕಣ್ಣಿಗೆ ಕಾಣುವಂತದ್ದು ಸೆಪರೇಟ್ ಮಾಡ್ಬೇಕು, ಸೆಪರೇಟ್ ಮಾಡ್ಬಿಡ್ಬೇಕು. ಹಂಗಾರೆ ಬಹಳಷ್ಟು ರೋಗ ಬಂದಿರಂತ ತಾಕುಗಳಿಂದ ಬೀಜನೇ ತರಕ್ ಹೋಗ್ಬಾರ್ದು. ಒಂದ್ ವೇಳೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಬಂದಿರ್ತದೆ, ಅದನ್ನ ಮ್ಯಾನೇಜ್ ಮಾಡಿರ್ತಾರಂದ್ರೆ ಹಂತದನ್ನ ತಗೊಂಡು, ಅಂದ್ರೆ ಬೀಜ ತರ್ಲಿಕ್ಕೆ ಹೋದಾಗ ಬೆಳೆ ಚಲೋದನ್ನ ನೋಡ್ಬೇಕಂತ್ರಿ. ಹಾ, ಆಗಸ್ಟ್ ಸೆಪ್ಟೆಂಬರ್ ದಾಗ ಒಂದ್ಸರಿ ಭೇಟಿ ನೋಡೋದು ಬಹಳ ಉತ್ತಮ ಸರ್. ಅಂದ್ರೆ ಈ ಒಮ್ಮೆಲೆ ಇವ್ರು ಬೆಳೆದಾರ ಅಂತ ಅವ್ರ ಹೊಲಕ್ಕೆ ಹೋಗಿ ತರೋದು, ಮುಂದೆ ಗಡ್ಡೆ ಕೊಳೆ ರೋಗ ಬರುವಂತಹ ಚಾನ್ಸಸ್ ಜಾಸ್ತಿ ಆಗಿರುತ್ತೆ ಸರ್. ಹಂಗೆ ತಂದ್ರೆ ಅನಿವಾರ್ಯವಿದ್ದಾಗ ಹಂಗೆ ತರಬಹುದು. ತಂದು ಹಂಗೆ ರೋಗ ಇರೋದು ಒಂದು ನಮ್ಗೆ ಸಂಶಯ ಇತ್ತು ಅಂತಂದ್ರೆ ಅದಕ್ಕೆ ಬೀಜೋಪಚಾರ ಮಾಡಿ ಕೂಡ ನಿರ್ವಹಣೆ ಮಾಡ್ಕೊಳ್ಬಹುದು. ಅಂದ್ರೆ ಯಾವ ರೀತಿ ಬೀಜೋಪಚಾರ? ಮುಖ್ಯವಾಗಿ ಸರ್ ಇಲ್ಲಿ ಅದು ಕೊಂಬು ಕೊರಕು ಹುಳು ಇರ್ತದೆ ಮತ್ತು ಕೊಂಬು ಕೊಳೆಸುವಂತ ಒಂದು ಶಿಲೀಂಧ್ರ ಇರ್ತದೆ, ರೋಗ ಇರ್ತದೆ. ಸೊ ಅದಕ್ಕೆ ಆ ಶಿಲೀಂಧ್ರಕ್ಕೆ ಮ್ಯಾಂಕೋಜಬ್ ಅಂತ ಏನ್ ಹೇಳ್ತೀವಿ, ಬಹಳ ಉತ್ತಮವಾದಂತಹ ಒಂದು ಶಿಲೀಂಧ್ರ ನಾಶಕ ಇದೆ ಇದು. ಇದನ್ನ 3 ಗ್ರಾಂ 1 ಲೀಟರ್ ನೀರಿನಲ್ಲಿ ಹಾಕಿ ದ್ರಾವಣ ತಯಾರು ಮಾಡ್ಕೋಬೇಕು. ಇನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳು ಇದಕ್ಕೆ ಕಾರಣ ಇರೋದ್ರಿಂದ, ಗಡ್ಡೆ ಕೊಳೆ ಅಥವಾ ಕೊಂಬು ಕೊಳೆ ಕಾರಣ ಇರೋದ್ರಿಂದ ಸ್ಟ್ರೆಪ್ಟೋಮೈಸಿನ್ 1 ಗ್ರಾಂ 1 ಲೀಟರ್ ಅದೇ ದ್ರಾವಣದಾಗ ಒಂದು, ಮತ್ತೆ ಕೆಲವೊಂದು ಕೊರಕ ಹುಳ ಇರೋದ್ರಿಂದ ಕ್ವಿನಾಲ್ಫಾಸು ಅಂತದ್ದು ಅಥವಾ ಇಲ್ಲಾಂದ್ರೆ ಕ್ಲೋರೋಪೈರಿಫಾಸು 2 ml 1 ಲೀಟರ್ ನೀರಿಗೆ, ಅಂದ್ರೆ ಅದೇ ನೀರಿನಲ್ಲಿ ಈ ರೀತಿ 3 ಔಷಧಿಗಳನ್ನು ಹಾಕಿ ದ್ರಾವಣ ತಯಾರು ಮಾಡಿ, ಅದರಲ್ಲಿ ನೀವು ಗಡ್ಡೆಗಳನ್ನು ತಂದು ನಾಟಿ ಮಾಡೋದು ಇನ್ನೂ 1 ತಿಂಗಳಿದೆ ಅಂತಂದ್ರೆ ಒಂದು 1/2 ತಾಸು ನೆನೆಯಿಡಬೇಕು. ಅಂದ್ರೆ 2 ಹಂತದಲ್ಲಿ ಉಪಚಾರ ಮಾಡಬೇಕು. ಇನ್ನು ಗಡ್ಡೆಗಳನ್ನು ತಂದು 1 ತಿಂಗಳ ಉಪಚಾರ ಮಾಡಿ ಇಟ್ಟ ಮೇಲೆ ನಾಟಿಗೆ ನಾಳಿಗೆ ಮಾಡೋದದ ಅಂತಂದ್ರೆ ಅವಾಗ ಇದೇ ದ್ರಾವಣದಲ್ಲಿ 4-5 ತಾಸು ನೆನೆ ಇಡಬೇಕು. 2 ಹಂತದಲ್ಲಿ ಉಪಚಾರ ಮಾಡುವುದು ಉತ್ತಮ. ಅಂದ್ರೆ ಹೊರದಲ್ಲಿ ತಂದ ತಕ್ಷಣನೇ ನಾಟಿಗೆ ಮಾಡುವುದು ಅಷ್ಟು ಸೂಕ್ತ ಆಗಂಗಿಲ್ಲ ಸರ್. ನೀವು ಮೊದಲನೇ ಹಂತದಲ್ಲಿ ಉಪಚಾರ ಮಾಡಿ ಇಟ್ಟಾಗ ಸ್ವಲ್ಪ ಕಣ್ಣು ಒಡೆಯುವುದಾಗ್ತದೆ, ಆಮೇಲೆ ಯಾವುದಾದ್ರೂ ರೋಗಗಳಿದ್ರು ಕೂಡ ಅಲ್ಲೇ ಪ್ರಥಮ ಹಂತದಲ್ಲಿ ಅಲ್ಲಿಯೇ ನಾವು ಸ್ಟಾಪ್ ಮಾಡಬಹುದು, ಅಲ್ಲೇ ಸ್ಟಾಪ್ ಕೂಡ ಮಾಡಬಹುದು ಸರ್. ಯಾಕಂದ್ರೆ ಪ್ರಥಮ ಹಂತದಲ್ಲಿ ಉಪಚಾರ ಮಾಡಿರ್ತೀವಲ್ಲ, ಅಲ್ಲಿ ಸ್ಟಾಪ್ ಕೂಡ ಮಾಡಬಹುದು. ಸರ್, ಈ ರೀತಿ ಉಪಚಾರ ಮಾಡಿದ್ಮೇಲೆ ಏನು ನಾಟಿ ನಮ್ಮ ರೈತರು ಮಾಡ್ತಾರೆ, ಅದು ಇನ್ನೊಂದು ಬಹಳ ಮುಖ್ಯವಾಗಿರುವಂತದ್ದು ಅಂತಂದ್ರೆ ಈಗ ನಾಟಿ ಪದ್ಧತಿ. ಈ ನಾಟಿ ಪದ್ಧತಿ ಅರಿಶಿಣದೊಳಗೆ ಯಾವ ರೀತಿ ನಮ್ಮ ರೈತರು ಮಾಡ್ಕೊಳ್ಳೋದು? ಸರ್, ಈಗ ನಾವು ಈ ತಳಿ ಬೀಜಗಳ ಅವಶ್ಯಕತೆ 8 ಕ್ವಿಂಟಲ್, ರೈತರು ಯೂಸ್ ಮಾಡೋದು 10 ಕ್ವಿಂಟಲ್ ಅಂತ ಏನ್ ಹೇಳ್ತೀವಿ. ಈ ಹೊಸ ತಳಿಗಳನ್ನ ರೈತರ ಕಡೆ ಇರಲಿಲ್ಲ, ಬೇರೆ ಕಡೆಯಿಂದ ತರಬೇಕಿದ್ದಾಗ 3,000-4,000 ರೂಪಾಯಿ ಕ್ವಿಂಟಲ್ ಬೀಜಗಳನ್ನ ತರಬೇಕಾಗ್ತದೆ. ಸೊ ಅದಕ್ಕೆ ಈ ಕೊಯಮತ್ತೂರಿನಲ್ಲಿ ಒಂದು ತೋಟಗಾರಿಕೆ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದವರು ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಸಸಿಗಳನ್ನ ತಯಾರಿ ಮಾಡ್ಕೊಳ್ಳೋದು. ಒಂದು ರೆಡಿಮೇಡ್ ಸಸಿನೇ ಕೊಡ್ತಾರೆ ಅವರು? ಇಲ್ಲ ಸರ್, ಈ ರೈತರು ತಯಾರು ಮಾಡ್ಕೋಬಹುದು ಅಥವಾ ಯಾವ್ದಾರ ನರ್ಸರಿ ಒಬ್ಬರು ತಯಾರು ಮಾಡ್ಕೋಬಹುದು. ಅಂದ್ರೆ ನಮ್ಮ ರೈತರಿಗೆ ಇನ್ನೊಂದು ಅವಕಾಶ ಇದೆ, ಅವಕಾಶ ಇದೆ. ಅರಿಶಿಣವನ್ನ ನರ್ಸರಿ ಮಾಡಿನು ಬೀಜ ಸಸಿಗಳನ್ನು ಮಾರಾಟ ಮಾಡಬಹುದು, ಅವರೇ ಕೂಡ ಬಳಸ್ಕೋಬಹುದು. ಇಲ್ಲಿ ಏನಾಗ್ತದೆ ಅಂದ್ರೆ ಇದರದ್ದು ವಿಚಾರ ಅಂದ್ರೆ, ಒಂದು ಬೀಜಗಳ ಅವಶ್ಯಕತೆ ಕಡಿಮೆ ಆಗ್ತದೆ. ಎರಡನೇದು, ನಾವು ಏನ್ May 15 ಒಂದ್ ವೇಳೆ ನಾಟಕ ಮಾಡೋದಾಗಲಿಲ್ಲ ಅಂದ್ರೆ ಸಸಿಗಳು ರೆಡಿ ಇದ್ದು ಅಂತಂದ್ರೆ, ಸೊ ನಾವು ಜೂನ್ ವರೆಗೂ ನಾಟಿ ಮಾಡಲಿಕ್ಕೆ ಒಂದು ಸಮಯಾವಕಾಶ ಸಿಗ್ತದೆ. ಅಂದ್ರೆ ನಾಟಿ ಮಾಡೋ ಇದನ್ನ ನಾವು ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಮುಂದುವರಿಸಲಿಕ್ಕೆ ಬರ್ತದೆ, ಮುಂದುವರಿಸಲಿಕ್ಕೆ ಕಾಲಾವಕಾಶ ಸಿಗ್ತದೆ ಸರ್. ಅಂದ್ರೆ ಇದಕ್ಕೆ ಬೀಜಗಳು ಎಷ್ಟು ಬೇಕಾಗ್ತದೆ? ಬೀಜಗಳು ಬಹಳ ಆದ್ರೆ 60-70 kg 1 ಕ್ವಿಂಟಲ್ ವರೆಗೆ 1 ಎಕರೆಗೆ ಸಾಕಾಗ್ತದೆ. 1 ಎಕರೆಗೆ ಅಂದ್ರೆ 8 ಕ್ವಿಂಟಲ್ ತಾವು ಹೇಳಿದ್ರೆ, ಅದು ಸನಿ 7 ಕ್ವಿಂಟಲ್ ವರೆಗೆ ಉಳಿತಾಯ ಮಾಡಬಹುದು ಸರ್. ಅಂದ್ರೆ 1-3 ಸಾವಿರ ಅಂತ ಸರ್, 21,000 ರೂಪಾಯಿ 21,000 ರೂಪಾಯಿ ಈ ವಿಧಾನದಿಂದ ಉಳಿತಾಯ ಮಾಡಬಹುದು ಬೀಜಗಳ ಮೇಲೆ ಇರೋದು. ಇನ್ನು ಉಳಿದಿದ್ದ ಎಕ್ಸ್ಟ್ರಾ ಖರ್ಚು ಏನ್ ಬರ್ತದೆ ಅಂದ್ರೆ, ಆ ಸಸಿ ತಯಾರು ಮಾಡ್ಲಿಕ್ಕೆ ತಟ್ಟೆಗಳು, ಲೇಬರ್ಗಳು, ಅದು ಖರ್ಚು ಬರ್ತದೆ ಅಷ್ಟೇ. ಅನುಕೂಲತೆಗಳು ಹಾ, ಬಹಳಷ್ಟು ಅನುಕೂಲತೆಗಳು ಸರ್. ಈ ತಂತ್ರಜ್ಞಾನಗಳನ್ನ ರೈತರಿಗೆ ಕರಗತ ಮಾಡಿಕೊಂಡ್ರೆ ಬೀಜದಲ್ಲಿ ಉಳಿತಾಯ ಬಹಳ ಆಗ್ತದೆ, ಮತ್ತು ಸ್ವಲ್ಪ ಬೀಜಗಳ ನಮ್ಗೆ ಅವೈಲೇಬಲ್ ಲಭ್ಯ ಇದ್ದಾಗ ಹೆಚ್ಚು ಪ್ರದೇಶದಲ್ಲಿ ವಿಸ್ತೀರ್ಣ ಮಾಡ್ಕೊಳ್ಳಿಕ್ಕೆ, ತಳಿಗಳ ವಿಸ್ತೀರ್ಣ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ. ಅಂತಂದ್ರೆ ಸರ್, ಈಗ ಸಸಿಗಳು ತಯಾರು ಮಾಡ್ಕೊಳ್ಬೇಕಂದ್ರೆ ಯಾವ ಟೈಮ್ನಾಗ ಬೀಜ ಹಾಕಬೇಕು ಅದರೊಳಗೆ, ಆಮೇಲೆ ಚೀಲ ಎಂತ ತಗೋಬೇಕು, ಅದರೊಳಗೆ ಏನೆಲ್ಲ ಮಿಕ್ಸ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳ. ಹಾ ಸರ್, ಈಗ ಈ ಬೀಜಗಳನ್ನ ನಾವು ರೈತರಿಂದ ಖರೀದಿ ಮಾಡಿಕೊಂಡು ತಂದ್ಮೇಲೆ ಅದನ್ನ ಒಂದು ತಿಂಗಳವರೊಳಗೆ ನಾವು ಪ್ರಥಮ ಹಂತದ ಉಪಚಾರ ಮಾಡಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ನಾಟಕ ಮಾಡೋದು ಇನ್ನೊಂದು ಒಂದು ತಿಂಗಳು ಇದೆ ಅಂದ್ರೆ ಸಮಯ ಇದ್ದಾಗ, ಅದಕ್ಕಿಂತ ಮುಂಚೆ ಅಂದ್ರೆ 30-45 ದಿನಗಳ ಸಸಿಗಳನ್ನ ನಾವು ನಾಟಿಕೆಗೆ ಸಿದ್ಧಪಡಿಸಿಕೊಳ್ಬೇಕು. ಇಲ್ಲೇನಂತಂದ್ರೆ ಆಯ್ದ ತಾಯಿ ಕೊಂಬು ಅಥವಾ ಪ್ರಾಥಮಿಕ ಕೊಂಬುಗಳಲ್ಲಿ ಒಂದು ಅಥವಾ ಎರಡು ಕಣ್ಣು ಇರುವಂತಹ ಸಣ್ಣ ತುಂಡುಗಳನ್ನು 5-7 ಗ್ರಾಂ ಇರುವಷ್ಟು ತುಂಡುಗಳನ್ನ ಮಾಡ್ಕೋಬೇಕು. ಮಾಡಿಕೊಂಡು ಈ ಪ್ರೋಟ್ರೇ ಅಂತ ಬರ್ತಾವ ಸಸಿ ತಟ್ಟೆಗಳು ಅಂತ, ಆ ಪ್ಲಾಸ್ಟಿಕ್ ದು 98 ಬಟ್ಟಲ್ಗಳು ಅಂತ ಟ್ರೇ ಇದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಅಗಲವಾದ ಟ್ರೇಗಳು ಬೇಕಾಗಿಂತ ಏನಿಲ್ಲ. ಅದರಲ್ಲಿ ಈ ತೆಂಗಿನ ನಾರಿನ ಪುಡಿ ಅದನ್ನ ಎನ್ರಿಚ್ ಮಾಡಿರೋಂತ ಅಂದ್ರೆ ಟ್ರೈಕೋಡರ್ಮಾ ಒಂದಿಷ್ಟು ವರ್ಮಿ ಕಾಂಪೋಸ್ಟ್ ನ ಮಿಕ್ಸ್ ಮಾಡಿ ಎನ್ರಿಚ್ ಮಾಡಿರೋಂತದನ್ನ ಅದನ್ನ ನಾವು ಬಳಸಿ ಒಂದೊಂದು ಬಟ್ಟಲಲ್ಲಿ ಒಂದೊಂದು ತುಂಬಿ ಆ ಬಟ್ಟಲ್ಗಳಲ್ಲಿ ಒಂದೊಂದು ಕೊಂಬುಗಳನ್ನ ಅಂದ್ರೆ ತುಂಡುಗಳನ್ನ ಒಂದು ಅಥವಾ ಎರಡು ಕಣ್ಣಿರಂತ 5-7 ಗ್ರಾಂ ಇರುವಂತಹ ಕಣ್ಣುಗಳನ್ನ ಕೊಂಬುಗಳನ್ನ ಅದರಲ್ಲಿ ಹಾಕಿದ್ರೆ ಸಾಕು. ಹಾಕಿ ಅದನ್ನ ಒಂದು ಅಥವಾ ಎರಡು ದಿನ ಒಂದು ಪ್ಲಾಸ್ಟಿಕ್ ಕವರ್ ನಿಂದ ಮುಚ್ಚಿಟ್ಟು ಯಾವಾಗ ಕಣ್ಣು ಅದನ್ನ ಸ್ಪ್ರೌಟ್ ಬರ್ತಿರ್ತಾವ ಚಿಗುರು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದನ್ನ 50% ಇರುವಂತ ಶೇಡ್ ನೆಟ್ ಏನಿರ್ತದೆ ಅದರೊಳಗೆ ಇಟ್ಟು ಆಗಾಗ ಅದಕ್ಕೆ ನೀರು ಕೊಟ್ಕೊಂತ ಮತ್ತು ಕೀಟಗಳು ಅಥವಾ ರೋಗಗಳು ಬರ್ತಾ ಇದೇನೆ ಅಂತ ನೋಡಿಕೊಂಡು ಮೇಂಟೈನ್ ಮಾಡಿದ್ರೆ ಸಾಕು ಸರ್. ಈ ರೀತಿ 35-40 ದಿನ ಅಥವಾ 45 ದಿನ ಅದರದ್ದು ವಿಗರಸ್ ನೋಡಿಕೊಂಡು ಅದನ್ನ ನಾಟಿಕೆಗೆ ಬಳಸ್ಕೊಳ್ಬಹುದು. ಅಂದ್ರೆ ಇದು ಹಾಕೋದ್ರೂ ಸಹಿತ May 8 ಶುರು ಮಾಡ್ಬೇಕಂತ್ರಿ ಈ ಸಸಿ ನಾಟಿ ಮಾಡ್ಲಿಕ್ಕೆ? ಹಾ ಸರ್, ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಫೀಲ್ಡ್ ಅಲ್ಲಿ ಮಾಡಬೇಕಿತ್ತಂದ್ರೆ 8-15 ನೀವು ಸಸಿಗಳನ್ನ ನಾಟಿ ಮಾಡ್ಕೊಳಕಂದ್ರೆ ಒಂದ್ 8 ದಿನ ಮೊದಲೇ ನೀವು ಪ್ರೋಟ್ರೇಗಳಲ್ಲಿ ಹಾಕೊಂಡ್ರೆ ನಿಮಗೆ ಮುಂದೆ ಕಾಲಾವಕಾಶ ನಾಟಿಕೆ ಮಾಡ್ಲಿಕ್ಕೆ ಕಾಲಾವಕಾಶ. ಸರಿ, ಡ್ರಿಪ್ ನೊಳಗ ನಮ್ಮ ರೈತರು ಬೆಳಿಬೇಕು ಅಂತಂದ್ರೆ ಅದು ಅನುಕೂಲ ಆಗುತ್ತಲ್ಲ ಸರ್? ಹಾ ಸರ್, ಏರು ಮಡಿಗಳನ್ನು ಮಾಡಿದಾಗ ಡ್ರಿಪ್ ಇರಿಗೇಷನ್ ಮಾಡೋದು ಅಂದ್ರೆ ನಾವು ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ, ಇದರಿಂದ ನೀರು ಉಳಿತಾಯ ಆಗ್ತದೆ. ಮತ್ತು ಬಹಳಷ್ಟು ಜನ ನಮ್ಮಲ್ಲಿ ರೈತರು ಬಂದಾಗ ನಮಗೆ ಈ ಡ್ರಿಪ್ ಇರಿಗೇಷನ್ ಅವಶ್ಯಕತೆ ಇಲ್ಲ ಸರ್, ನಮ್ಮಲ್ಲಿ ನೀರು ಬಹಳ ಇದೆ ಅಂತಾರೆ. ಅದು ಅಲ್ಲಿ ಒಂದು ಏನು ಸಮಸ್ಯೆ ಆಗ್ತದೆ ಅಂತ ಸರ್, ನಾವು ಜಾಸ್ತಿ ಪ್ರಮಾಣದ ನೀರು ಕೊಟ್ಟಾಗ ಕೂಡ ಸಸ್ಯಗಳು ಸಮರ್ಥವಾಗಿ ಬೇರುಗಳ ಕೆಲಸ ಮಾಡಲ್ಲ. ಹೆಚ್ಚು ನೀರಾದಾಗ ಕೂಡ ಅಂದ್ರೆ ಒಂದು ಗಾಳಿ ಆಡುವಿಕೆ ಇರಂಗಿಲ್ಲ. ಫೀಲ್ಡ್ ಕೆಪಾಸಿಟಿ ಅಂತ ಏನಂತೀವಿ ನಾವು ಅಲ್ಲಿ ಹಂತ, ಆ ಹಂತದಲ್ಲಿ ಅಷ್ಟೇ ಸಸ್ಯಗಳು ಹೆಚ್ಚು ಪೋಷಕಾಂಶಗಳು ಮತ್ತು ನೀರನ್ನ ಹೀರ್ಕೊಳ್ಳಿಕೆ ಆಗ್ತದೆ. ಆ ಅದನ್ನ ನಾವು ಮೇಂಟೈನ್ ಮಾಡಬೇಕಿತ್ತು ಅಂತಂದ್ರೆ ನಮ್ದು ಹನಿ ನೀರಾವರಿ ವ್ಯವಸ್ಥೆ ಬಹಳ ಉತ್ತಮವಾಗಿ, ಇದರಿಂದ ಕಳೆಗಳನ್ನು ಕೂಡ ಬರಂಗಿಲ್ಲ ಮತ್ತೆ ಲೇಬರ್ ನೀರು ಉಣಿಸಲಿಕ್ಕೆ ಲೇಬರ್ ಹೆಚ್ಚು ಅವಶ್ಯಕತೆ ಇರಂಗಿಲ್ಲ. ಹನಿ ನೀರಾವರಿ ಒಳಗೆ ಲೇಬರ್ ಹೆಚ್ಚಿಗೆ ಬೇಕಾಗ್ತದೆ. ಆಮೇಲೆ ಇನ್ನೊಂದ್ಸಲ ಬಹಳ ಮುಖ್ಯವಾಗಿರುವಂತಂದ್ರೆ ಮಣ್ಣಿನ ಆರೋಗ್ಯ ಸಹಿತ ಕೆಟ್ಟಬಿಡ್ತಾನೆ. ಹೆಚ್ಚು ನೀರು ಹಾಕೋದ್ರಿಂದ ಕೆಡ್ತೀವಿ ಸರ್, ಅದು ಕೂಡ ನಾವು ಇಲ್ಲಿ ತಪ್ಪಿಸಬಹುದು. ಸರ್, ಇನ್ನೊಂದು ಬಹಳ ಮುಖ್ಯವಾಗಿರುತ್ತಂದ್ರೆ ಇತ್ತೀಚೆಗೆ ಈ ಮಲ್ಚಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆದ, ಇದ್ರ ಯಾವುದೇ ತರಕಾರಿ ಬೆಳೆಯಲಿ ಕಲ್ಲಂಗಡಿ ಬೆಳೆಯಲಿ ಮಲ್ಚಿಂಗ್ ಅನ್ನ ಹಾಕ್ತಿರ್ತಾರೆ, ಇದ್ರೊಳಗೆ ಮಲ್ಚಿಂಗ್ ಹೆಂಗ್ ಅವಕಾಶ? ಹಾ, ಅವಕಾಶ ಇದೆ ಸರ್. ಇಲ್ಲಿ ಏನಂತಂದ್ರೆ ನಾವು ತರಕಾರಿಗಳಲ್ಲಿ ಇರುವಂಗೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನ ನಾವು ಶಿಫಾರಸು ಮಾಡೋದಿಲ್ಲ ಸರ್. ಇಲ್ಲೇನಂತಂದ್ರೆ ಸಾವಯವ ತಪ್ಪಲ್ಗಳು, ಈಗ ನಾವು ಗ್ಲಿರಿಸಿಡಿಯಾ ಇರಬಹುದು, ದಹಂಚ ಇರಬಹುದು ಅಥವಾ ಹೊಂಗೆಯಲ್ಲಿ ತಪ್ಪಲ್ಗಳಿರಬಹುದು, ಇಂಥದ್ರಿಂದ ನಾವು ನಾಟಿಕೆ ಮಾಡಿದಾಗ, ಗಡ್ಡೆಗಳನ್ನ ನಾಟಿಕೆ ಮಾಡಿದಾಗ ನಾವು ಏನಾದರೂ ಮಲ್ಚಿಂಗ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಆರ್ದ್ರತೆ ಹ್ಯುಮಿಡಿಟಿ ಏನಂತೀವಿ ಅದು ಹೆಚ್ಚಾಗಿ ಮೊಳಕೆ ಒಡಿಕೆ ಪ್ರಮಾಣ ಹೆಚ್ಚಾಗ್ತದೆ. ಒಂದು ಎರಡನೇದು ಅದು ಸಾವಯವ ವಸ್ತು ಇರೋದ್ರಿಂದ ಇದಕ್ಕೂ ಸಾವಯವ ಅಂಶ ಹೆಚ್ಚಿಗೆ ಬೇಕು ಈ ಬೆಳೆಗೂ. ಸೊ ಅದು ಬೆಳೆಗೆ ಲಭ್ಯವಾಗಲಿಕ್ಕೆ ಅನುಕೂಲ ಆಗ್ತದೆ. ಸೊ ಹಂಗಾಗಿ ನಾವು ಮಲ್ಚಿಂಗ್ ಅನ್ನ ನಾಟಿಕೆ ಮಾಡಿದ ಮರು ದಿವಸ ಅಥವಾ ಒಂದು ದಿವಸ ಬಿಟ್ಟು ಮಾಡೋದು, ಮತ್ತೆ ಇದನ್ನ ಒಂದು ಎಕರೆಗೆ 6-7 ಟನ್ನಷ್ಟು ತಪ್ಪಲುಗಳನ್ನ ಬಳಸ್ಕೋಬಹುದು. ಮತ್ತೆ 45-90 ದಿನಕ್ಕೆ ಕೂಡ ಇದನ್ನ ಮಲ್ಚಿಂಗ್ ಮಾಡ್ಕೊಂಡು ಅಂದ್ರೆ ಸಾವಯವ ಪದ್ಧತಿ ಮಾಡೋರು ಇದನ್ನ ಮತ್ತೊಂದ್ಸರಿ ಮಲ್ಚಿಂಗ್ ಮಾಡ್ಬಿಡಿ. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಸರ್, ಸಾವಯವ ಮಾಡಬೇಕಾಗಿಲ್ಲ ಸರ್. ಅಂದ್ರೆ ಇದು ಬಹಳ ಒಳ್ಳೇದು ಹೇಳಿದ್ರೆ ಸರ್, ಶಿಫಾರಸು ಮಾಡಿರುವಂತಹ ತಿಪ್ಪೆ ಗೊಬ್ಬರ ಎಷ್ಟು ಹಾಕ್ಬೇಕಂದ್ರೆ? ಹಾ ಸರ್, ನಾವು ಸರಿ ಸಾಮಾನ್ಯವಾಗಿ 1 ಎಕರೆಗೆ 10 ಟನ್ ಅಂತ ಹೇಳ್ತೀವಿ. 10 ಟನ್ ತಿಪ್ಪೆ ಗೊಬ್ಬರ, ಮತ್ತೆ ಮೂಲ ರೂಪದಲ್ಲಿ ತಿಪ್ಪೆ ಗೊಬ್ಬರ ಜೊತೆ ಲಘು ಪೋಷಕಾಂಶಗಳ ಜಿಂಕ್ ಇರಬಹುದು, ಬೋರಾನ್ ಇರಬಹುದು, ಇಂಥದನ್ನ ಕೂಡ ಬಳಸಿ ಅವರು 10 ಟನ್ನಷ್ಟು 1 ಎಕರೆಗೆ ಬಳಸಬೇಕು ಸರ್. ಆಮೇಲೆ ಈ ರಾಸಾಯನಿಕ ಗೊಬ್ಬರ ಎಷ್ಟು ಶಿಫಾರಸು ಮಾಡಿದ್ದೀವಿ? ಹಾ ಸರ್, ಈ ರಾಸಾಯನಿಕ ಗೊಬ್ಬರ ನೀವು ತಿಪ್ಪಿ ಗೊಬ್ಬರಗಳನ್ನು ಸಮರ್ಥವಾಗಿ ಅದ್ರ ಎನ್ರಿಚ್ ಮಾಡಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಒಂದಿಷ್ಟು ಸೂಕ್ಷ್ಮಾಣುಜೀವಿಗಳನ್ನ ಅಜೋಸ್ಪಿರ್ಲಮ್ ಇರಬಹುದು, ಟ್ರೈಕೋಡರ್ಮಾ ಇರಬಹುದು, ಇಂಥದನ್ನ ಬಳಸಿ ನೀವು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಗಳನ್ನು ಬಳಸಿದ್ರಿ ಅಂತಂದ್ರೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಬಹುದು. ಮಾಡಬಹುದು ಸರ್. ನೀವು ರಾಸಾಯನಿಕ ತಿಪ್ಪೆ ಗೊಬ್ಬರ 10 ಟನ್ ಕೊಟ್ಟು ಎನ್ರಿಚ್ ಮಾಡಲಾರದೆ ಇತ್ತು ಅಂತಂದ್ರೆ ನೀವು ರಾಸಾಯನಿಕ ಗೊಬ್ಬರಗಳಂತಂದ್ರೆ 130 ಕೆಜಿಯಷ್ಟು DAP 1 ಎಕರೆಗೆ, 15-20 ಕೆಜಿ ಯೂರಿಯಾ, ಮತ್ತು 150 ಕೆಜಿ MOP ಅನ್ನ ಮೂಲ ಇದರಲ್ಲಿ ಭೂಮಿ ತಯಾರಿ ಮಾಡುವ ನಾಟಿಗೆಕ್ಕಿಂತ ಮುಂಚೆ ಇಷ್ಟು ಕೊಡಬೇಕು, ಎಕರೆಗೆ ಒಂದು ಎಕರೆಗೆ ಇಷ್ಟು ಪ್ರಮಾಣದಲ್ಲಿ ಕೊಡಬೇಕು. ನಾಟಿಗೆ ಮಾಡಿದ ತಕ್ಷಣ ನೀವು 40ನೇ ದಿನಕ್ಕೆ ಮತ್ತೆ ಮೇಲುಗೊಬ್ಬರವಾಗಿ ಯೂರಿಯಾ ಅಂದ್ರೆ ಏನು ಸಾರಜನಕ ಅಂಶ ಇರುತ್ತದೆ ಅದನ್ನ ಒಂದು 20-25 ಕೆಜಿ ಮತ್ತೊಂದು ಸಾರಿ ಕೊಟ್ಟರೆ ಸಾಕಾಗುತ್ತೆ. ಅಂತ ಒಂದ್ಸಲ ನಾವು ಮೇಲ್ಗೊಬ್ಬರ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಬೇವಿನ ಹಿಂಡಿ ಅಥವಾ ಹೊಂಗಿ ಹಿಂಡಿ ಹೇಳಿದ್ರಿ ಸರ್, ಇದು ಒಂದ್ ಎಕರೆಗೆ ಎಷ್ಟು ಉಪಯೋಗ ಮಾಡಬೇಕು? ಇದನ್ನ ನೀವು 8-10 ಕ್ವಿಂಟಲ್ ಒಂದ್ ಎಕರೆಗೆ ಬಳಸೋದು ಬಹಳ ಸೂಕ್ತ. ಇದರದು ಒಂದು ಉಪಯೋಗ ಏನಂತಂದ್ರೆ, ನಾವು ಬಳಸಿರುವಂತಹ ರಾಸಾಯನಿಕ ಗೊಬ್ಬರಗಳು ಬಹಳ ಸಾವಕಾಶವಾಗಿ ಮಣ್ಣಿನಲ್ಲಿ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಎರಡನೇದು ಗಡ್ಡೆ ಕೊಳೆ ರೋಗ ಅಂತ ಏನು ಹೇಳಿದ್ವಿಲ್ಲ, ಅದನ್ನ ತಡೆಗಟ್ಟಲಿಕ್ಕೂ ಕೂಡ ಈ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತದೆ. ಬಹಳ ಕಡಿಮೆ ಖರ್ಚಿನ ಕೆಲಸ, ಕಡಿಮೆ ಖರ್ಚಿನ ಕೆಲಸ ಮತ್ತು ಸಾವಯವ ಅಂತ ಏನು ರೈತರಿಗೆ ಅಂದ್ರೆ ಈ ಕೆಮಿಕಲ್ ಅನ್ನ ದೂರ ಮಾಡಬೇಕಂತೀವಿ ಅಂತವರಿಗೂ ಕೂಡ ಇದು ಒಳ್ಳೆ ಮಾರ್ಗ. ಒಳ್ಳೆಯದು ಅಂದ್ರೆ ಸಾವಯವ ಪದ್ಧತಿಯೊಳಗೆ ಬೆಳಿಬೇಕು ಅನ್ನೋರು ಈ ಬೇವಿನ ಹಿಂಡಿ ಹೊಂಗಿ ಹಿಂಡಿಗೆ ಹೆಚ್ಚಿಗೆ ಅವಕಾಶ ಮಾಡಬೇಕು, ಹೆಚ್ಚು ಹೆಚ್ಚಾದ ಭೂಮಿಯೊಳಗೆ ಸೇರಿಸಬೇಕು ಅಂತ ಹೇಳ್ತಾ ಸರ್. ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ನಮ್ಮ ರೈತರು ನಾಟಿ ಮಾಡಿದ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಬರುವಂತಹ ಪ್ರಮುಖವಾದ ಅಂದ್ರೆ ಒಂದು ತಿಂಗಳೊಳಗಡೆ ಕೀಟ ಮತ್ತು ರೋಗಗಳು ಯಾವಂತ್ರಿ ಸರ್? ಇದಕ್ಕೆ ಕೀಟಗಳಂದ್ರೆ ಮುಖ್ಯವಾಗಿ ಒಂದು ಗಡ್ಡೆ ಕೊರೆಯುವಂತ ಕೀಟ ಬರುತ್ತೆ, ಅದು ನಂತರದ ಹಂತದಲ್ಲಿ ಬರುತ್ತೆ. ಪ್ರಾರಂಭದಲ್ಲಿ ಅಂತಂದ್ರೆ ಸುಳಿ ಕೊರೆಯುವ ಹುಳ ಬರುತ್ತೆ ಈ ಜೋಳದಲ್ಲಿ, ಹೆಂಗ್ ಬರ್ತದಲ್ಲ ಹಂಗೆ. ಅದಕ್ಕೇನಿಲ್ಲ, ಬಹಳ ಸಿಂಪಲ್ ಆಗಿ ನಾವು ನಿರ್ವಹಣೆ ಮಾಡಬಹುದು. ಏನಂತಂದ್ರೆ ನಾವು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿನ ಮೊದಲೇ ಬಳಸಿದ್ವಿ ಅಂತಂದ್ರೆ ಅದರದ್ದು ಬಾಧೆ ಸ್ವಲ್ಪ ಕಡಿಮೆ ಇರ್ತದೆ. ಹಾ ಸರ್, ಇನ್ನ ಬಂತು ಅಂತಂದ್ರೆ ಈ ರಾಸಾಯನಿಕ ಬಳಸೋದಾದ್ರೆ ಕಾರ್ಬೋಫ್ಯೂರನ್ ಗ್ರಾನ್ಯೂಲ್ಸ್ ಏನ್ ಹೇಳ್ತೀವಿ 3G, ಅದನ್ನ ಒಂದು ಎಕರೆಗೆ 10 ಕೆಜಿ ಅಷ್ಟು ಪ್ರಮಾಣದಲ್ಲಿ ಬಳಸಿದ್ರೆ ಸಾಕು. ಇನ್ನು ನಾವು 20-25 ದಿನಗಳು ಒಂದೊಂದು ಸಾರಿ ಬೇವಿನ ಹಿಂಡಿ ಅಥವಾ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆಯನ್ನ 5 ML ಪ್ರತಿ ಲೀಟರ್ ಸಿಂಪಡಣೆ ಮಾಡಿದ್ರೆ ಆ ಹುಳದ ಬಾಧೆಯನ್ನು ನಾವು ತಪ್ಪಿಸಲಿಕ್ಕೆ ಅವಕಾಶಗಳಿದೆ. ಮತ್ತೆ ರೋಗಗಳು ಯಾವಂತ? ರೋಗಗಳು ಎಲೆ ಚುಕ್ಕಿ ರೋಗ ಬರುತ್ತದೆ, ಮತ್ತೆ ಕಾಂಡ ಇದು ಬೇರು ಕೊಳೆಯುವಂತಹ ಒಂದು ರೋಗ ಬರುತ್ತೆ, ಅವು ನಂತರದ ಹಂತದಲ್ಲಿ ಬರುವಂತದ್ದು. ಅವಕ್ಕೂ ಸಾಮಾನ್ಯ ಔಷಧಿಗಳನ್ನ ಸಿಂಪಡಣೆ ಮಾಡಿ ನಿರ್ವಹಣೆಯನ್ನು ಮಾಡಬಹುದು. ರೈತ ಬಂದ್ರೆ ಇದುವರೆಗೆ ಮಲ್ಲಿಕಾರ್ಜುನ ಅವರು ಅರಿಶಿನ ಬೆಳೆ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರ. ಇನ್ನ ನೀವು ಅವ್ರ ಜೊತೆಗೆ ಮಾತಾಡಬೇಕು, ಇನ್ನು ಹೆಚ್ಚಿನ ಒಂದು ಮಾಹಿತಿ ತಿಳ್ಕೊಳ್ಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಹೇಳ್ತಾರೆ ಸರ್, ಮೊಬೈಲ್ ನಂಬರ್ ಹೇಳ್ತಾರೆ ಸರ್? ಅವಶ್ಯ ಸರ್, ರೈತರು ಈ ಬೆಳೆ ಕುರಿತಾಗಿ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಕೇಳಬಹುದು. ನನ್ನ ನಂಬರ್ 9080102727. ರೈತರು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ ನಂಬರು, ಮಲ್ಲಿಕಾರ್ಜುನ ಅವರ ಮೊಬೈಲ್ ನಂಬರು 9080102727. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಸಾಕಷ್ಟು ಮಾಹಿತಿ ಅರಿಶಿನ ಬೆಳೆನೆಲ್ಲ ಬೇರೆ ಯಾವುದೇ ತೋಟಗಾರಿಕೆ ಬೆಳೆಗಳ ಬಗ್ಗೆನೂ ಸಹಿತ ನೀವು ಮಾಹಿತಿಯನ್ನು ಮಾಡ್ಕೋಬಹುದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿರುವಂತಹ ಮಲ್ಲಿಕಾರ್ಜುನ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಕೇಳಿ ಸುಂಟಾಣು ಗ್ರಾಮದ ಶರಣಪ್ಪ ಜಮಾದಾರ್ ಮತ್ತು ಸಂಗಡಗರಿಂದ ತತ್ವ ಪದಗಳು. ಆ ಅಂತ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಹೇಳ್ಯಾರಂತ ಎಂತ ಮಾತು ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಎಂತ ಮಾತು ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಗುರುದೇವರ ಹೇಳ್ಯಾರಂತ ಎಂತ ಮಾತು ಸುಳ್ಳು ಗೊಳ್ಳು ಹೇಳಬಾರದಂತ ಪಾಪ ಕಾರ್ಯ ಮಾಡಬಾರದಂತ ಸುಳ್ಳುಗೊಳ್ಳು ಹೇಳಬಾರದಂತ ಪಾಪ ಕಾರ್ಯ ಮಾಡಬಾರದಂತ ಪರಸ್ತ್ರೀಯರಿ ನೋಡಬಾರದಂತ ಪಾಪ ಕೊಳ್ಳಗ ಹಾಕಬಾರದಂತ ಪರಸ್ತ್ರೀಯರಿ ನೋಡಬಾರದಂತ ಪಾಪ ಕೊಳ್ಳಗ ಹಾಕಬಾರದಂತ ಹೇಳ್ಯಾರಂತ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಬಿಡಬೇಕಂತ ದುಷ್ಟ ಗುಣ ಅಳಿಬೇಕಂತ ಕೆಟ್ಟ ಗುಣ ಬಿಡಬೇಕಂತ ದುಷ್ಟ ಗುಣ ಅಳಿಬೇಕಂತ ಕಷ್ಟಪಟ್ಟು ದುಡಿಬೇಕಂತ ಇಷ್ಟಪಟ್ಟು ಉಣಬೇಕಂತ ಕಷ್ಟಪಟ್ಟು ದುಡಿಬೇಕಂತ ಇಷ್ಟಪಟ್ಟು ಉಣಬೇಕಂತ ಹೇಳ್ಯಾರಂತ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಎಂತ ಮಾತು ಹೇಳ್ಯಾರಂತ ಗುರುದೇವರ ಹೇಳ್ಯಾರಂತ ಎಂತ ಮಾತು ಹೇಳ್ಯಾರಂತ ಅಳಿಬೇಕಂತ ಅನಾಚಾರ ಬಿಡಬೇಕಂತ ಹಂಭಾವ ಅಳಿಬೇಕಂತ ಅನಾಚಾರ ಬಿಡಬೇಕಂತ ಮೋಕ್ಷಕ ಗುರುಬೇಕಂತ ಕಲ್ಲು ಕಂಬ ಕುಗಬೇಕಂತ ಮೋಕ್ಷಕ ಗುರುಬೇಕಂತ ಕಲ್ಲು ಕಂಬ ಕುಗಬೇಕಂತ ಹೇಳ್ಯಾರಂತ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಎಂತ ಮಾತು ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಎಂತ ಮಾತು ಎಂತ ಮಾತು ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಎಂತ ಮಾತು ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಗುರುದೇವ ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಹೇಳ್ಯಾರಂತ ಗುರುದೇವ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ತತ್ವಪದ. ಮೂಕನಾಗ ಆಗಬೇಕು, ಜಗದೊಳು ರಾಜಾಗಿರಬೇಕು, ಮೂಕನಾಗಬೇಕು, ಜಗದೊಳು ರಾಜಾಗಿರಬೇಕು. ಕಬುದ್ಧಿ ಕಡಿಗಾಯಿಸಲಾರದೆ, ಕಬುದ್ಧಿ ಕಡಿಗಾಯಿಸಲಾರದೆ, ಲೋಕದ ಗೊಡವಿ ನಿನಗಾಗಬೇಕು, ಮೂಕನಾಗಬೇಕು, ಜಗದೊಳು ಜಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜಾಗಿರಬೇಕು, ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಬಲ್ಲ ಮಾನ್ಯಾನಿಯ ಕೂಡ, ಮಾತು ಬಲ್ಲ ಮಾನ್ಯಾನಿಯ ಕೂಡ, ಮೋತಿ ಹಂಗದನ್ನ ತೀರಬೇಕು, ಮೂಕನಾಗಬೇಕು, ಜಗದೊಳು ಗಾಗಿರಬೇಕು, ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು, ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು, ತತ್ವ ಬಲ್ಲಮ ಜ್ಞಾನಿಯ ಕೂಡ, ತತ್ವ ಬಲ್ಲಮ ಜ್ಞಾನಿಯ ಕೂಡ, ಕತ್ತಿ ಹಂಗದನ್ನ ತೀರಬೇಕು, ಮೂಕನಾಗಬೇಕು, ಜಗದೊಳು ರಾಜಾಗಿರಬೇಕು, ಮೂಕನಾಗಬೇಕು, ಜಗದೊಳು ರಾಜಾಗಿರಬೇಕು, ಮೂಕನಾಗಬೇಕು, ಜಗದೊಳು ಆಚಳಿಯಬೇಕು, ಮನಸ್ಸಿನ ಕೇಸಕಿ ಕೊಳಿಬೇಕು, ಆಚಳಿಯಬೇಕು, ಮನಸ್ಸಿನ ಕೇಸಕಿ ಕೊಳಿಬೇಕು, ಆಚಳಿದು ಮನ ಕೇಸಕಿ ಕೊಳಿದು, ಆಚಳಿದು ಮನ ಕೇಸಕಿ ಕೊಳಿದು, ಗುಡ್ಡಾದ ಮಾಂತಾನ ಪದ ಹಿಡಿದು, ಮೂಕನಾಗಬೇಕು, ಜಗದೊಳು ಜಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜಾಗಿರಬೇಕು, ಕಬೂದ್ಧಿ ಕಡಿಗಾಯಿಸಲಾರದೆ, ಕಬೂದ್ಧಿ ಕಡಿಗಾಯಿಸಲಾರದೆ, ಲೋಕದ ಗೊಡವಿ ನಿನಗಾಗಬೇಕು, ಮೂಕನಾಗಬೇಕು, ಜಗದೊಳು ಜಾಗಿರಬೇಕು, ಏಕನಾಗಬೇಕು ಜಗದೊಳು ಗಾಗಿರಬೇಕು ಜಗದೊಳು ಗಾಗಿರಬೇಕು ಜಗದೊಳು ಗಾಗಿರಬೇಕು